ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಪ್ರಾರಂಭ ಕುರಿತು ಮಾನ್ಯ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾನ್ ಅವರಿಂದ ಸಂದೇಶವನ್ನು ಕೇಳುವಿರಿ. ಆನಂತರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರೂ ಆದ ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಗ್ರಾಮಾಂತರಂಗದಲ್ಲಿ ಪ್ರಸಾರವಾಗಲಿವೆ ರೈತ ಬಾಂಧವರೇ. ಹಾಗಾದರೆ ಇಂದಿನ ಈ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಪ್ರಾರಂಭ ಕುರಿತು ಮಾನ್ಯ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾನ್ ಅವರಿಂದ ಸಂದೇಶದೊಂದಿಗೆ. ಪ್ರಿಯ ಕಿಸಾನ್ ಬಹನೋ ಔರ್ ಭಾಯಿಯೋ ನಮಸ್ಕಾರ. 29 ಮೈ ಸೇ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೇ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯಂಗೆ, ಆಪ್ಕೆ ಗಾಂವ್ ಆಯಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ಬಾನಿ ಕಿ ಜರೂರತೋಂಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ಕೆ ಹಿಸಾಬ್ ಸೇ ಆಪ್ಕೋ ಸಮಾಧಾನ ಭಿ ಬತಾಯಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕ್ನೀಕಿ ಅಪ್ನಾಯೆ, ಕೀಟೋ ಔರ್ ರೋಗೋ ಸೇ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನ್ಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ, ಇಸ್ ಅಭಿಯಾನ ಸೇ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ್ ಬಢಾಯಿಯೆ, ಉತ್ಪಾದನ್ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ ಹೋಗಾ ವಿಕಸಿತ ಭಾರತ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಪ್ರಾರಂಭ ಕುರಿತು ಮಾನ್ಯ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾನ್ ಅವರಿಂದ ಸಂದೇಶವನ್ನ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರೂ ಆದ ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರೊಂದಿಗೆ ಸಂದರ್ಶನವನ್ನ. ಭಾರತದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತಕ್ಕಂತ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಆಯೋಜಿಸಿದೆ. ಈ ಕಾರ್ಯಕ್ರಮದ ಸ್ವರೂಪ, ಗುರಿ, ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ಗಂಗಾವತಿಯ ಕೆವಿಕೆ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳು ಆಗಿರ್ತಕ್ಕಂತಹ ಡಾಕ್ಟರ್ ರಾಘವೇಂದ್ರ ಸರ್ ಅವರು ನಮ್ಮ ಜೊತೆಗಿದ್ದಾರೆ, ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ರಾಘವೇಂದ್ರ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ತೆ ಸರ್. ಸರ್ ಹೇಳಿ, ಬಹಳ ಮುಖ್ಯವಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂದ್ರೆ ಏನು, ಯಾತಕ್ಕಾಗಿ ಈ ಅಭಿಯಾನವನ್ನು ಆರಂಭಿಸಲಾಗ್ತಾ ಇದೆ? ಸರ್, ಇದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ, ಇದು ನಮ್ಮ ಏನಂತಂದ್ರೆ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ. ಇದು ಇದರಲ್ಲಿ ನಮ್ಮ ಕೃಷಿ ಸಚಿವರಾದಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಒಂದು ಕೃಷಿ ಸಂಕಲ್ಪ ಅಭಿಯಾನಗೆ ಚಾಲನೆ ನೀಡುತ್ತಾರೆ ಸರ್. 29 ಮೇ ಇಂದ ಹಿಡಿದು ಜೂನ್ 12 ತನಕ ಇದು 15 ದಿವಸ ರಾಷ್ಟ್ರಾದ್ಯಂತ ನಡೀತೈತೆ ಸರ್. ಇದು ಅವರ ಒಂದು ಯೋಜನೆ ಪ್ರಕಾರ ನಮ್ಗೆ ಏನಂತಂದ್ರೆ 1.5 ಕೋಟಿಯಿಂದ 2 ಕೋಟಿ ರೈತರನ್ನ ನೇರವಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಸಂಪರ್ಕ ಮಾಡ್ಬೇಕಂತ ವಿಜ್ಞಾನಿಗಳ ತಂಡ ಸಂಪರ್ಕಿಸಿ, ಏನು ಈಗ ಮುಂಗಾರು ಪ್ರಾರಂಭ ಆಗುವ ಹಂತ ಇದೆ, ಮುಂಗಾರು ಪ್ರಾರಂಭಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ ರೈತರಿಗೆ ಏನು ಒಂದು ನೂತನ ತಂತ್ರಜ್ಞಾನಗಳಿದಾವೆ ಕೃಷಿಯಲ್ಲಿ, ಅದನ್ನ ರೈತರಿಗೆ ಎಲ್ಲ ಕಡೆ ಬರಕ್ಕಾಗಲ್ಲ, ವಿಜ್ಞಾನಿಗಳ ತಂಡನೇ ತಂತ್ರಜ್ಞಾನನೇ ಅವ್ರಿಗೆ ರೈತರ ಮನೆ ಬಾಗಿಲಿಗೆ ತಲುಪಬೇಕಂತ ಅವರು ಒಂದು ಉದ್ದೇಶ ಸರ್. ಇದೇನಂತಂದ್ರೆ ರಾಷ್ಟ್ರಾದ್ಯಂತ ಒಂದು ವಿಜ್ಞಾನಿಗಳ ತಂಡ ಮಾಡಿದ್ದಾರೆ, ಸುಮಾರು 2000ಕ್ಕೂ ಅಧಿಕ ತಂಡಗಳು ಸರ್. 730 ಜಿಲ್ಲೆಗಳಲ್ಲಿ 2000ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಈ ತಂಡ ಸಂಚಾರ ಮಾಡ್ತಿದೆ ಸರ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ಕೇಂದ್ರ ಕೃಷಿ ವಿಜ್ಞಾನಿಗಳು ಅಷ್ಟೇ ಅಲ್ಲ ಸರ್, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಅಲ್ಲದೆ ನಮ್ಗೇನು ICAR ಸಂಸ್ಥೆಗಳಿದ್ದಾವೆ, ಅಲ್ಲಿಂದ ವಿಜ್ಞಾನಿಗಳು ಸಹಿತ ಜಾಯ್ನ್ ಆಗ್ತಾರೆ. ಏನಂತಂದ್ರೆ ಈಗ ತಂತ್ರಜ್ಞಾನಗಳು ಈಗ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಅದಾವೆ, ಕೃಷಿ ಬಗ್ಗೆ ಸಂಶೋಧನೆ ನಡೆಸ್ತೇವೆ. ಅಲ್ಲಿಂದ ರೈತರಿಗೆ ನೇರವಾಗಿ ತಲುಪಕ್ಕಾಗಲ್ಲ. ಅವರು ವಿಜ್ಞಾನಿಗಳು ಇಲ್ಲಿ ಜೊತೆಗೂಡಿದ್ರೆ, ಈಗ ನಮ್ಮ IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇರ್ಬೋದು, NBIR ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಏನಪ್ಪಾ ಅಂತಂದ್ರೆ ಅಲ್ಲಿ ಅನೇಕ ಸಂಶೋಧನೆಗಳನ್ನ ಕೈಗೊಳ್ತೇವೆ. ಅವ್ರ ಸೈಂಟಿಸ್ಟ್ ಏನಂತಂದ್ರೆ ನಮ್ಮ ಕೃಷಿ ವಿಜ್ಞಾನಿಗಳ ತಂಡದ ಜೊತೆಗೆ ಸೇರಿ ರೈತರ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಏನು ಸಂಶೋಧನೆಗಳಿದಾವೆ ರೈತರಿಗೆ ಸಂಶೋಧನೆಗಳಿಗೆ ತಲುಪಿಸೋ ಉದ್ದೇಶ ಇದೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಕೃಷಿ ಇಲಾಖೆ ಸರ್, ಪ್ರತಿ ಜಿಲ್ಲೆ ಒಳಗೆ ಏನು ಕೃಷಿ ಇಲಾಖೆ ಇದೆ ಅಲ್ಲ, ಆ ಕೃಷಿ ಇಲಾಖೆಯ ಎಲ್ಲಾ ಜಂಟಿ ನಿರ್ದೇಶಕರಿರ್ಬೋದು, ಸಹಾಯಕ ಕೃಷಿ ನಿರ್ದೇಶಕರಿರ್ಬೋದು, ಕೃಷಿ ಅಧಿಕಾರಿಗಳಿರ್ಬೋದು, ಮತ್ತ ಆತ್ಮ ಸಿಬ್ಬಂದಿ ಅವರು ATM ಆಗ್ಲಿ BTM ಆಗ್ಲಿ, ಮತ್ತೆ ಏನು ಕೃಷಿ ಸೆಕ್ಯೂರ್ ಇದಾರೆ ಸರ್, ಕೃಷಿ ಸೆಕ್ಯೂರ್ ಇರ್ಬೋದು, ಮತ್ತೆ ಇಫ್ಕೋ ಕಂಪ್ನಿ, ಇವರ ಒಂದು ಸಹಯೋಗದಿಂದ ಈ ಒಂದು ಕಾರ್ಯಕ್ರಮವನ್ನ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. 29ಕ್ಕೆ ಇದು ಆಫಿಷಿಯಲ್ ಆಗಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸರ್. ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಾನು ಹೇಳಿದೆ 1.5 ಕೋಟಿಯಿಂದ 2 ಕೋಟಿ ಜನಕ್ಕೆ ನಾವು ರೀಚ್ ಆಗ್ಬೇಕಂತ ಹೇಳಿ ರೈತರಿಗೆ. ಅದೇ ತರ ನಮ್ಮ ಈ ಕೊಪ್ಪಳ ಜಿಲ್ಲೆಯಲ್ಲಿ ಸರ್, ಈಗ ನಮ್ಮ ಒಂದು 2 ತಂಡಗಳನ್ನ ನಾವು ಮಾಡಿದ್ದೇವೆ. 2 ತಂಡದಿಂದ ಸುಮಾರು ಸರಿ ಸುಮಾರು 17,000 ಜನ ರೈತರಿಗೆ ನಾವು ತಲುಪೋ ಒಂದು ಗುರಿಯನ್ನ ಇಟ್ಕೊಂಡಿದ್ದೇವೆ ಸರ್. ಇದರಲ್ಲಿ 2 ತಂಡ ಮಾಡ್ತಿದ್ವಿ. 2 ತಂಡದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ತಂಡದಲ್ಲಿ 3 ಹಳ್ಳಿಗಳು ಡೈಲಿ, ಒಂದು ತಂಡ 3 ಹಳ್ಳಿ, ಇನ್ನೊಂದು ತಂಡ 3 ಹಳ್ಳಿಗಳಿಗೆ ಬೇರೆ ಬೇರೆ ಒಂದು ವೇಳೆಯಲ್ಲಿ ಅಲ್ಲಿ ಹೋಗಿ ಕಾರ್ಯಕ್ರಮಗಳನ್ನ, ಕೃಷಿ ಸಂಜೀವಿನಿ ವಾಹನ ಇರ್ತದೆ, ಆ ಕೃಷಿ ಸಂಜೀವಿನಿ ವಾಹನದ ಮುಖಾಂತರ ಏನಪ್ಪಾ ಅಂತಂದ್ರೆ ಮೂರು ಒಂದು ಉದ್ದೇಶ ಇಟ್ಕೊಂಡು ಸರ್, ರೈತನ ಮನೆ ಬಾಗಿಲಿಗೆ ಅಂತ ಹೇಳಿ, ಒಂದು ದೇಶ ಒಂದು ಕೃಷಿ ಒಂದು ತಂಡ ಅಂತ ಹೇಳಿ, ಈ ಒಂದು ಕಾನ್ಸೆಪ್ಟ್ ಮುಖಾಂತರ ಏನಪ್ಪಾ ಅಂತಂದ್ರೆ ನಾವು ರೈತರಿಗೆ ಎಲ್ಲಾ ವಿಜ್ಞಾನಿಗಳು ಹೋಗಿ ಅಲ್ಲಿ ಚಾಲನೆ ನೀಡಿ ರೈತರಿಗೆ ಎಲ್ಲಿ ಅವರು ರೈತರು ಇರ್ತಾರೆ ಅಲ್ಲೇ ಹೋಗಿ ನಾವು ಈಗ ಮುಂಗಾರು ಹಂಗಾಮಿನ ತಂತ್ರಜ್ಞಾನಗಳು, ಈಗ ನಮ್ಮಲ್ಲಿ ಈಗ ಕೊಪ್ಪಳ ಏರಿಯಾ ತಗೊಂಬಂದ್ರೆ ನಮ್ಮ ಭತ್ತದ ನಾಡು ಅಂತ ಹೇಳ್ತೇವೆ, ಇಲ್ಲಿ ಅಧಿಕ ಒಂದು ರಾಸಾಯನಿಕಗಳನ್ನ ಮತ್ತೆ ಫರ್ಟಿಲೈಸರ್ಸ್ನ ಏನಂತಂದ್ರೆ ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತಾರೆ, ಅದನ್ನ ಕಡಿಮೆ ಮಾಡೋದಿರಲಿ, ಸಾವಯವ ಕೃಷಿ ಯಾವ ತರ ಮಾಡ್ಬೇಕು, ಮತ್ತೆ ಬೀಜೋಪಚಾರ ಯಾವ ತರ ಮಾಡ್ಬೇಕು, ಕೆಲವೊಂದು ರೋಗ ಕೀಟಗಳು ಬರ್ತವೆ ಬೀಜೋಪಚಾರ ಮಾಡಲ್ಲ, ಕಡಿಮೆ ದುಡ್ಡಿಂದ ಮಾಡ್ತಕ್ಕಂತ ತಂತ್ರಜ್ಞಾನಗಳು ಇರ್ತವೆ, ಬೀಜೋಪಚಾರ ಯಾವ ಮಾಡ್ಬೇಕು. ಆಮೇಲೆ ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಸಲ 15 ದಿವಸ ಮೊದ್ಲೇನೆ ಮುಂಗಾರು ಕಾಲಿಟ್ಟಿದೆ ಸರ್, ಈಗ ಆಲ್ರೆಡಿ ಮಳೆ ಎಲ್ಲಾ ಕಡೆ ಆಗಿದೆ, ವಾತಾವರಣದಲ್ಲಿ ಏರುಪೇರು ಆಗ್ತಾ ಇದೆ ಅಲ್ಲ, ನಿಮ್ಗೆಲ್ಲ ತಿಳ್ಕೊಂಡಿರ್ಬೋದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಅಂತ ಹೇಳಿ. ಈಗ ಕ್ಲೈಮೇಟ್ ಏನಾದ್ರೂ ಸಡನ್ ಆಗಿ ಈಗ ವಾತಾವರಣದಲ್ಲಿ ಏರುಪೇರು ಆದಾಗ ರೈತರಿಗೆ ಪ್ಲಾನ್ ಏನು, ಏನು ಪ್ಲಾನ್ ಬಿ ಏನು, ಮಳೆ ಮೊದಲಿಗೆ ಬಂದ್ರೆ ಏನು, ಮಳೆ ಏನಾದ್ರೂ ತಡವಾಗಿ ಬಂದ್ರೆ ಏನು, ಆಮೇಲೆ ಬಿತ್ತನೆ ಬೀಜಗಳು ಇರ್ತವೆ, ಕೆಲವೊಂದು ಬಿತ್ತನೆ ಬೀಜಗಳು ಇರ್ತವೆ, ರೈತರು ಏನಂತಂದ್ರೆ ಅದೇ ಬೀಜಗಳನ್ನ ಬಿತ್ತಿರ್ತಾರೆ. ಕೆಲವೊಂದೀಗ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗ್ಲಿ, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಇಂದ ಆಗ್ಲಿ, ಬೇರೆ ಬೇರೆ ಬಿತ್ತನೆ ಬೀಜಗಳು ಇರ್ತವೆ ಸರ್. ಅದರಲ್ಲಿ ಏನಂತಂದ್ರೆ ಕೆಲವು ಬೀಜಗಳು ರೋಗ ನಿರೋಧಕಗಳಾಗಿ ಇರ್ತವೆ, ಕೀಟ ನಿರೋಧಕ ಇರ್ತವೆ, ಕೆಲವೊಂದು ಏನಪ್ಪಾ ಅಂತಂದ್ರೆ ಸವಳು ಜವಳು ಭೂಮಿಗೆ ಒಂದು ನಿರೋಧಕತೆಯನ್ನು ಹೊಂದಿರ್ತವೆ. ಅಂತ ಬೀಜಗಳು ಎಲ್ಲಿ ಸಿಗ್ತವೆ ರೈತರಿಗೆ, ಯಾವ ತರಕಾರಿ ಬೀಜಗಳು ಎಲ್ಲಿ ಸಿಗ್ತವೆ, ಸುಧಾರಿತ ಬೀಜಗಳು ಎಲ್ಲಿ ಸಿಗ್ತವೆ, ಅದ್ರ ಬಗ್ಗೆ ನಾವು ರೈತರಿಗೆ ಇದನ್ನು ಮಾಡ್ತೇವೆ. ಅದೇ ತರ ಇನ್ನೊಂದೇನಂತಂದ್ರೆ ಈಗ ಮುಂದೆ ಬರ್ತಕ್ಕಂತ ಕೀಟ ಮತ್ತು ರೋಗಗಳನ್ನ ನಿರ್ವಹಣೆ ಯಾವ ತರ ಮಾಡ್ಬೇಕಂತ ಹೇಳಿ. ಈಗ ಕೀಟಗಳು ಮತ್ತು ರೋಗಗಳು ಏನಂತಂದ್ರೆ ಸರ್, ಈಗ ಮೊದಲಿಗೆ ನಮಗೆ ಗೊತ್ತಾಗಲ್ಲ ಯಾವ ತರ ಬರ್ತವೆ ಏನು ಅಂತ ಹೇಳಿ. ಈಗ ನಾವು ಮೊದಲಿಗೆ ರೈತರ ಹತ್ರ ಹೋಗಿ ನೀವು ಈಗ ಮೆಕ್ಕೆಜೋಳ ಹಾಕ್ತೀರಿ, ಮುಂದೆ ಈ ತರ ಈ ರೋಗ ಬರ್ತದೆ, ಈ ಕೀಟಗಳು ಬರ್ತದೆ ಅಂತಂದ್ರೆ ರೈತರು ಏನಪ್ಪಾ ಅಂತಂದ್ರೆ ವೆಲ್ ಇನ್ ಅಡ್ವಾನ್ಸ್ ಮೊದಲೇ ಮುಂಜಾಗ್ರತೆ ಕ್ರಮ ತಗೊಂಡು ಕೀಟ ರೋಗಗಳನ್ನ ನಿರ್ವಹಣೆ ಮಾಡ್ಬೋದು. ಇಲ್ಲ ಯಾಕಂದ್ರೆ ಪ್ರತಿ ರೈತರು ಏನಂತಂದ್ರೆ ವಿಜ್ಞಾನಿಗಳ ಹತ್ರ ಹೋಗಲ್ಲ. ಇದು ಒಂದು ಒಳ್ಳೆ ಕಾರ್ಯಕ್ರಮ ಏನಂತಂದ್ರೆ ವಿಜ್ಞಾನಿಗಳೇ ರೈತರ ಮನೆ ಬಾಗಿಲಿಗೆ ಹೋಗ್ತಾರೆ. ಇದೊಂದು ಕಾರ್ಯಕ್ರಮ 15 ದಿವಸ ಪೂರ್ತಿ ಸಂಚಾರ ಮಾಡ್ತಾರಲ್ಲ, ಇದರಿಂದ ಸಾಕಷ್ಟು ರೈತರಿಗೆ ಬೆನಿಫಿಟ್ ಆಗ್ತದೆ ಸರ್. ಈಗ ನಮ್ಮಲ್ಲಿ ಯಾವ ಬೀಜಗಳು, ಕೆಲವೊಂದು IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಹೇಳಿದೆ, ಅಲ್ಲಿ ಬಹಳ ತರಕಾರಿ ವೆರೈಟಿಗಳು ಇದಾವೆ ಸರ್. ತರಕಾರಿ ವೆರೈಟಿಗಳು ಇಲ್ಲಿ ನಮ್ಮ ರೈತರಿಗೆ ಗೊತ್ತಿಲ್ಲ, ಅವರೇ ವಿಜ್ಞಾನಿಗಳು ಇಲ್ಲಿ ಬಂದು ರೈತರ ಮನೆ ಬಾಗಿಲಿಗೆ ಹೇಳೋದ್ರಿಂದ ರೈತರಿಗೆ ಯೂಸ್ ಆಗ್ತದೆ. ಮತ್ತೆ ಕೆಲವೊಂದು ಬೀಜಗಳು ಏನಪ್ಪ, ಯಾವ ಯಾವ ನಿಮ್ಮ ಜಿಲ್ಲೆ ಅಂದ್ರೆ ಈಗ ನಿಮ್ಮ ಜಿಲ್ಲಾ ಕಾರ್ಯವ್ಯಾಪ್ತಿ ಜಿಲ್ಲೆ ಏನಿದೆಯಲ್ಲ ಅಲ್ಲಿ ಯಾವ ಯಾವ ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಅವ್ರಿಗೆ ಯಾವ ರೀತಿ ನೀವು ನಿಮ್ಮ ಗುರಿ ಉದ್ದೇಶಗಳನ್ನು ತಲುಪಿಸೋದಕ್ಕೆ ಮತ್ತು ಮಾಹಿತಿ ಕೊಡೋದಕ್ಕೆ ನೀವು ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಸರ್? ಈಗ ಸರ್, ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆಲ್ರೆಡಿ ಈಗ 90 ಹಳ್ಳಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೇವೆ. 7 ತಾಲೂಕುಗಳಿದ್ದಾವೆ ಸರ್ ಕೊಪ್ಪಳ ಜಿಲ್ಲೆಯಲ್ಲಿ, ಯಾಕಂದ್ರೆ ಎಲ್ಲಾ ತಾಲೂಕುಗಳನ್ನ ನಾವು ಸಮನಾಗಿ ಕವರ್ ಮಾಡ್ಬೇಕಾಗ್ತದೆ. ಈಗ ನಾವು ನಮ್ಮ ಕೃಷಿ ಇಲಾಖೆಯ ಕೃಷಿ ಸಹಾಯಕ ಕೃಷಿ ನಿರ್ದೇಶಕರ ಜೊತೆಗೂಡಿ ನಾವು ಈಗ ಆಲ್ರೆಡಿ 90 ಹಳ್ಳಿಗಳನ್ನ ಸೆಲೆಕ್ಟ್ ಮಾಡಿದ್ದೇವೆ ಸರ್. 90 ಹಳ್ಳಿಗಳನ್ನ ಸೆಲೆಕ್ಟ್ ಮಾಡಿ ಎಲ್ಲಾ ಇಲಾಖೆಗಳಿಗೆ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಈ ಇಲಾಖೆಯಲ್ಲಿ ಎಲ್ಲಾ ಇಲಾಖೆ ಅಂದ್ರೆ ಈಗ ಕೆಲವೊಂದ್ಸಲ ಏನಾಗ್ತದೆ, ಬರೀ ಕೃಷಿ ಇಲಾಖೆ ಹೋಗ್ತಂದ್ರೆ ಕೆಲವೊಬ್ಬರು ತೋಟಗಾರಿಕೆ ಇಲಾಖೆಗಳ ಮಾಹಿತಿ ಬೇಕಾಗಿರ್ತದೆ. ಅದಕ್ಕೆ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರಿಗೆ ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೇವೆ ಸರ್. ಸರ್ ಇಂಥ ಡೇಟ್ ಅಲ್ಲಿ ರೋಡ್ ಮ್ಯಾಪ್ ಆಲ್ರೆಡಿ ರೆಡಿ ಆಗಿದೆ ಸರ್. ಇಂಥ ಟೈಮ್ ಅಲ್ಲಿ ಇಂಥ ಹಳ್ಳಿಯಲ್ಲಿ ನಾವು ಈ ಒಂದು ಯಾತ್ರೆಯನ್ನ ಶುರು ಮಾಡ್ತೇವೆ ಅಂತ ಹೇಳಿ, ಅವಾಗ ಎಲ್ಲಾ ಇಲಾಖೆಗಳ ಒಂದು ಸಿಬ್ಬಂದಿಗಳು ಅಲ್ಲಿ ಇರೋದ್ರಿಂದ ಏನಾಗ್ತದೆ ಅಂತ ರೈತರಿಗೆ ಒಂದೇ ವೇದಿಕೆಯಲ್ಲಿ ಎಲ್ಲಾ ಇಲಾಖೆಗಳ ಮಾಹಿತಿ ಅವ್ರಿಗೆ ಸಂಪೂರ್ಣವಾಗಿ ದೊರೆಯುತ್ತದೆ ಸರ್. ಈಗ ಆಲ್ರೆಡಿ ನಾವು ಕೃಷಿ ಸೆಕ್ಯರ್ ಮುಖಾಂತರ ಕಮ್ಯುನಿಕೇಟ್ ಮಾಡಿದ್ದೇವೆ ಸರ್. ಆನ್ಲೈನ್ ಮೀಟಿಂಗ್ ಮುಖಾಂತರ ರೆಡಿಯಾಗಿ ರೈತರಿಗೆ ಮಾಹಿತಿ ಒದಗಿಸ್ರಿ ಅಂತ ಹೇಳಿ, ಮತ್ತೆ ಈಗ ಸೋಷಿಯಲ್ ಮೀಡಿಯಾ ವ್ಯಾಟ್ಸ್ಆಪ್ ಗ್ರೂಪ್ ಇದೆ, ವ್ಯಾಟ್ಸ್ಆಪ್ ರೈತರು ಕೆಲವೊಂದು ವ್ಯಾಟ್ಸ್ಆಪ್ ಗ್ರೂಪ್ ಇದ್ದೇವೆ. ಆ ವ್ಯಾಟ್ಸ್ಆಪ್ ಗ್ರೂಪ್ ಮುಖಾಂತರ ನಾವು ಅದನ್ನ ಶೇರ್ ಮಾಡ್ಕೊಂಡಿದ್ದೇವೆ. ಆ ಸಮಯದಲ್ಲಿ ನಮ್ಮ ಕೃಷಿಕ ಸಮಾಜ ಇರ್ಬೋದು, ಬೇರೆ ಬೇರೆ FAOಗಳಿರ್ಬೋದು, ಮತ್ತೆ ನಮ್ಮ ದೇಸಿ ಡೀಲರ್ಸ್ ಇರ್ಬೋದು, ಅವರಿಗೆ ಸಹಿತ ನಾವು ಮಾಹಿತಿ ನೀಡಿದ್ದೇವೆ. ನಾವು ಬಂದಾಗ ಅವರು ನಮ್ಮ ಜೊತೆಗಿದ್ದು ರೈತರನ್ನ ಸೇರಿಸಿ ನಮ್ಗೆ ರೈತರಿಗೆ ಮಾಹಿತಿ ಕೊಡೋದ್ರಿಂದ ನಮ್ಗೆ ಇನ್ನು ಹೆಚ್ಚಿನ ಅನುಕೂಲ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ಆಲ್ರೆಡಿ ಪ್ಲಾನ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೇವೆ ಸರ್. ಸರ್, ಈ ಬಗ್ಗೆ ರೈತರ ಪ್ರತಿಕ್ರಿಯೆಗಳು ಹೇಗಿದೆ, ಇದಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ? ಯಾಕಂದ್ರೆ ಕೃಷಿ ಅನ್ನೋದು ಒಂದು ಸಾಂಪ್ರದಾಯಿಕ ಅವರ ಜೀವನದ ಒಂದು ಭಾಗವಾಗೋಗಿದೆ, ಒಂದು ಪದ್ಧತಿ, ಜೀವನ ಪದ್ಧತಿ ಆಗೋಗಿರ್ತದೆ. ಅವರು ತಮ್ಮಷ್ಟಕ್ಕೆ ತಾವೇ ತಮ್ಮ ರೊಟೀನ್ ಸಿಸ್ಟಮ್ ಗಳನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಹೀಗೆ ಈ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಕೃಷಿಕನ ಹತ್ತಿರ ಬರ್ತಾ ಇದ್ದಾರೆ ಅಂದಾಗೆ ರೈತರಲ್ಲಿ ಆ ಪ್ರತಿಕ್ರಿಯೆಗಳು ಹೇಗಿರ್ತದೆ, ಹೊಂದಾಣಿಕೆಯ ಮನೋಭಾವಗಳು ಇರ್ತವೋ ಅಥವಾ ಹೇಗೆ ಸರ್? ಇದು ಇದೇನಂತಂದ್ರೆ ಸರ್, ಇದು ಲಾರ್ಜ್ ಸ್ಕೇಲ್ ನಲ್ಲಿ ಪ್ರತಿ ವರ್ಷನೂ ನಾವು ಮಾಡ್ತೇವೆ ಸರ್. ಬೀಜೋಪಚಾರ ಆಂದೋಲನ, ಕೃಷಿ ಅಭಿಯಾನ ಆತರ ಎಲ್ಲ ಮಾಡ್ತೇವೆ. ಅಂದ್ರೆ ಈ ತರ ನಾವು ಒಂದು ಲಾರ್ಜ್ ಸ್ಕೇಲ್ ಮಾಸಿಗೆ ರೀಚ್ ಆಗ್ತಿರಲಿಲ್ಲ. ಕೆಲವೊಂದು ಸೆಲೆಕ್ಟೆಡ್ ವಿಲೇಜ್ ಗೆ ಹೋಗಿ ಅಲ್ಲಿ ಡೆಮೋನ್ಸ್ಟ್ರೇಷನ್ ಮಾಡಿ ಪತ್ರಿಕೆಗಳಲ್ಲಿ ಅದ್ರ ಇದು ಬರ್ತಾ ಇತ್ತು. ಈಗೇನಂತಂದ್ರೆ ನಾವು ಆಲ್ಮೋಸ್ಟ್ ಆಲ್ ಎಂಟೈರ್ ಕೊಪ್ಪಳ ಡಿಸ್ಟಿಕ್ ಅಂದ್ರೆ ಎಲ್ಲಾ ವಿಲೇಜ್ನು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಆಲ್ ಕವರ್ ಮಾಡ್ತಾವೆ. 629 ವಿಲೇಜ್ ಇದಾವೆ ಕೊಪ್ಪಳ ಡಿಸ್ಟಿಕ್ ನೊಳಗಡೆ. ಈ 90 ಅಲ್ದೇನೆ ಏನಂತಂದ್ರೆ ಇದು ಮಾಸ್ ಕವರೇಜ್ ಸರ್. ಇದು ಫಸ್ಟ್ ಇಯರ್ ಇರೋದ್ರಿಂದ ಇದು ಹೊಸ ಒಂದು ಪರಿಕಲ್ಪನೆ ಸರ್. ಇದು ಕೇಂದ್ರ ಸರ್ಕಾರದ್ದು ಈ ವರ್ಷ ಇದನ್ನ ಪ್ರಾರಂಭ ಮಾಡಿದರೆ ಈಗ ಮುಂಗಾರ ಆಗಿದೆ. ಹಿಂಗಾರನು ಮೋಸ್ಟ್ಲಿ ಮಾಡಬಹುದು ಅನ್ಸ್ತದೆ. ಅಂದ್ರೆ ಎಲ್ಲಿ ನಮ್ಗೆ ಮುಂಗಾರು ಮೇನ್ ಇರ್ತದೆ ಬೆಳೆ, ಕೆಲವೊಂದು ಏರಿಯಾದಲ್ಲಿ ಹಿಂಗಾರು ಬೆಳೆ ಬೆಳೀತಾರೆ, ಕಡಲೆ ಜೋಳ ಅಂತ ಹೇಳಿ. ಆ ಏರಿಯಾನ ನಾವು ಹಿಂಗಾರಿಗೆ ಕವರ್ ಮಾಡ್ತೀವಿ. ಈಗೇನು ಮುಂಗಾರು ಏನು ಮೆಕ್ಕೆಜೋಳ, ತೊಗರಿ, ಸಜ್ಜೆ ಆತರ ಬೆಳೀತಾರಲ್ಲ ಸರ್, ಅಲ್ಲಿ ನಾವು ಕವರ್ ಮಾಡಿ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಾವು ಜಾಸ್ತಿ ಜನ ರೈತರಿಗೆ ಕವರ್ ಮಾಡ್ಬೇಕಂತ ಇದಾವೆ ಸರ್, ಇಲಾಖೆ ಮುಖಾಂತರ ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ. ಈಗ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯ ಸಹಾಯಕ ಅಧಿಕಾರಿಗಳಿರ್ತಾರೆ ಅಥವಾ ಕೃಷಿ ಅಧಿಕಾರಿಗಳಿರ್ತಾರೆ, ತೋಟಗಾರಿಕೆ ಅಧಿಕಾರಿಗಳಿರ್ತಾರೆ, ಅವರದೇ ಟೀಮ್ಗಳೆಲ್ಲ ಸಿದ್ಧತೆ ಆಗಿದೆಯಾ ಸರ್? ಅವರೆಲ್ಲ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ ನಿಮಗೆ ಈ ಈ ಯೋಜನೆಗೆ ಸ್ಪಂದಿಸೋದಕ್ಕೆ? ಸರ್, ಈಗ ಏನಂತಂದ್ರೆ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರಿಗೆ ಮಾಹಿತಿ ಹೋಗಿದೆ ಸರ್. ಈಗ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರಿಗೆ ಮಾಹಿತಿ ಹೋಗಿದೆ. ಈಗ ಆಲ್ರೆಡಿ ನಮ್ಮ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಸಮನ್ವಯ ಸಾಧಿಸಿದ್ದೇವೆ ಸರ್. ಸಾಧಿಸಿ ಏನಪ್ಪಾ ಅಂತಂದ್ರೆ ಎಲ್ಲಾ ಮುಖ್ಯಸ್ಥರು ಅವರಿಗೆ ಅಧೀನ ಅಧಿಕಾರಿಗಳಿಗೆ ಮಾಹಿತಿ ಒದಗಿಸಿದ್ದಾರೆ, ಈ ತರ ಬರ್ತಿದೆ, ಈ ತರ ರೋಡ್ ಮ್ಯಾಪ್ ಇದೆ, ಎಲ್ಲರೂ ತಯಾರಾಗಿರಿ ಅಂತ ಹೇಳಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸಿದ್ಧತೆಯನ್ನ ಪೂರ್ಣವಾಗಿ ಮಾಡಿಕೊಂಡಿದ್ದಾರೆ ಸರ್. ಒಂದು ನೀವು ಈಗಾಗಲೇ ಹೇಳಿದ್ರಿ, ಕೃಷಿ ಅಂದ್ರೆ ಮುಂಗಾರಿಗೆ ಕೃಷಿ ಸಿದ್ಧತೆಗಳು ಹೇಗೆ ಮಾಡ್ಕೊಳ್ಬೇಕು ಮತ್ತೆ ಯಾವ್ಯಾವ ಬೀಜಗಳನ್ನ ಯಾವ ಸಕಾಲಕ್ಕೆ ಬಿತ್ತಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ರಿ. ಮತ್ತು ಸಾವಯವ ಕೃಷಿ ಕಡೆಗೆ ರೈತರನ್ನ ಸ್ವಲ್ಪ ಓಲೈಸ್ಕೊಳ್ಬೇಕು ಅನ್ನೋದು, ಅಂದ್ರೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡುವ ಪ್ರದೇಶವು ಕೊಪ್ಪಳ ಜಿಲ್ಲೆಯಲ್ಲಿ ಇದೆ. ಸರ್, ಆಮೇಲೆ ಕೃಷಿಯಲ್ಲಿ ತಾಂತ್ರಿಕತೆ ಸಲಕರಣೆಗಳ ಬಳಕೆ ಮತ್ತು ತಂತ್ರಜ್ಞಾನಗಳ ಬಳಕೆ ಅಂದ್ರೆ ಕೆಲವೊಂದು ಉಪಕರಣಗಳ ಬಳಕೆ ಬಗ್ಗೆ ಈ ಯೋಜನೆಯಲ್ಲಿ ಏನಿದೆ ಸರ್? ಇದ್ರೊಳಗೆ ಏನಂತಂದ್ರೆ ಕೃಷಿ ಅಂದ್ರೆ ಬರೀ ಬೀಜೋಪಚಾರ ಬೀಜಗಳ ಬಗ್ಗೆ ಮಾಹಿತಿ ಅಲ್ಲ ಸರ್. ಯಾವ್ದು ಆಧುನಿಕ ಒಂದು ಉಪಕರಣಗಳಿದಾವಲ್ಲ ಉಪಕರಣಗಳ ಬಗ್ಗೆನೂ ಮಾಹಿತಿ ಇರ್ತದೆ. ಮತ್ತೆ ಅದೇ ಅಲ್ಲದೆ ಏನಪ್ಪಾ ಅಂತಂದ್ರೆ ಈಗ ರೈತರು ಇನೋವೇಷನ್ ಮಾಡಿರ್ತಾರೆ ಕೆಲವೊಂದ್ ರೈತರು ಸರ್, ತಮ್ದೇ ಆದ ಒಂದು ಆವಿಷ್ಕಾರ ಮಾಡಿ ರೈತರು ಯೂಸ್ ಮಾಡ್ತಿರ್ತಾರೆ, ವಿಜ್ಞಾನಗಳ ಸಹಾಯ ಇಲ್ಲದೆ ಅವರೇ ಮಾಡ್ತಿರ್ತಾರೆ. ಆ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ಸಹಿತ ರೈತರು ಯಾವ ತರ ಮಾಡ್ತಾರೆ ಅಂತ ಹೇಳಿ ಅದನ್ನು ಡಾಕ್ಯುಮೆಂಟೇಶನ್ ಮಾಡ್ತೇವೆ ಸರ್ ಈ ಪ್ರೋಗ್ರಾಮ್ ಅಲ್ಲಿ. ಮತ್ತೆ ರಿಸರ್ಚಬಲ್ ಇಶ್ಯೂ ಅಂದ್ರೆ ನಮ್ಮ ಜಿಲ್ಲೆಗೆ ಸೀಮಿತ ಆಗಿರ್ತಕ್ಕಂತ ಕೃಷಿ ಸಂಬಂಧಿತ ಸಂಶೋಧನೆ ಏನು, ಯಾವುದೇ ಒಂದು ಸಮಸ್ಯೆಗಳಿಗೆ ಇನ್ನು ಪರಿಹಾರ ಏನು ಆಗಿಲ್ಲ, ರೈತರ ಕಡೆಯಿಂದನೇ ಫೀಡ್ಬ್ಯಾಕ್ ಮಾಹಿತಿ ತಗೊಂಡು ಅವನ್ನ ಎಲ್ಲ ಗ್ಯಾದರ್ ಮಾಡಿ ಏನಪ್ಪ ಅಂತಂದ್ರೆ ಒಂದು ಡಾಕ್ಯುಮೆಂಟೇಶನ್ ಮಾಡ್ತೇವೆ ಸರ್. ಆಕ್ಚುಲಿ 3 ಫಾರ್ಮೆಟ್ ಇದೆ ನಮ್ಮ ಹತ್ರ. ಒಂದು ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಮಾಡೋದು, ಕೆಲವೊಂದು ರೈತರ ಒಂದು ಆವಿಷ್ಕಾರಗಳನ್ನ ದಾಖಲೆ ಮಾಡೋದು, ಮತ್ತು ಕೃಷಿಗೆ ಸಂಬಂಧಿತ ಸಮಸ್ಯೆಗಳು, ಪರಿಹಾರ ಇಲ್ಲದ ಸಮಸ್ಯೆಗಳನ್ನ ತಗೊಂಡು ಅದನ್ನೇನಪ್ಪಾ ಅಂತಂದ್ರೆ ವಿಜ್ಞಾನಿಗಳಿಗೆ ಕೊಡೋದು. ಏನಂತಂದ್ರೆ ಈಗ ರೈತರು ಫೀಡ್ಬ್ಯಾಕ್ ಕೊಟ್ಟಂದ್ರೆ ನಾವು ಅದನ್ನ ಕೃಷಿ ವಿಜ್ಞಾನ ಕೇಂದ್ರಗಳು ಏನಂತಂದ್ರೆ ರೈತರು ಮತ್ತು ಸಂಶೋಧಕರ ನಡುವೆ ಒಂಥರ ಕೊಂಡಿ ಇದ್ದಂಗೆ ಸರ್. ರೈತರಿಂದ ಏನ್ ಫೀಡ್ಬ್ಯಾಕ್ ಬರ್ತದಲ್ಲ ಅದನ್ನ ನಾವು ವಿಜ್ಞಾನಿಗಳಿಗೆ ತಲುಪಿಸಿ, ಸಂಶೋಧನೆ ಏನ್ ಮಾಡ್ತಾರಲ್ಲ ಅವ್ರಿಗೆ ತಲುಪಿಸಿದೆ ಅಂದ್ರೆ ರೈತರು ಇಲ್ಲಿ ಇಲ್ಲಿ ತನಕ ಯಾವ ಸಮಸ್ಯೆಗಳು ಬಗೆಹರಿದಿಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗೆ ಈ ಒಂದು ಅಭಿಯಾನ ಅನುಕೂಲವಾಗಲಿ ಸರ್. ಸರ್, ಇದು ಈ ಅಭಿಯಾನದ ಭಾಗವಾಗಿ ಕೃಷಿಗ ಅಂದ್ರೆ ರೈತರ ಏನು ಕೃಷಿ ಮಾಡುವಂತ ಪದ್ಧತಿ ಏನಿದೆಯಲ್ಲ ಅವುಗಳ ದಾಖಲೀಕರಣ ಏನಾದ್ರೂ ಆಗ್ಲಿಕ್ಕೆ ಸಾಧ್ಯತೆ ಇರ್ತದ ಅಂತ ಅಂದ್ರೆ, ಈಗ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಯಾರ ಯಾವ್ಯಾವ ರೈತರು ಯಾವ ರೀತಿಯ ಮಣ್ಣು ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಮತ್ತೆ ಅವುಗಳಿಗೆ ಬರ್ತಕ್ಕಂತ ರೋಗ ರುಜಿನಗಳ ಬಗ್ಗೆ ಅಂದ್ರೆ ದಾಖಲೀಕರಣ ಆಯ್ತಂದ್ರೆ ಮುಂದಿನ ಹೆಜ್ಜೆಗಳನ್ನ ಸರಾಗವಾಗಿ ಇಡ್ಲಿಕ್ಕೆ ಸುಲಭವಾಗ್ತದೆ ಏನೋ ಅಂತ. ಈಗಾಗಲೇ ಇದೆ ಸರ್, ಆತರ ಮಾಡಿದೇವೆ. ಈಗ ನಾವು ಬೈ ಮಂತ್ಲಿ ಏನು ಮೀಟಿಂಗ್ ಮಾಡ್ತೇವಲ್ಲ ಇಲಾಖೆಗಳ ಜೊತೆಗೆ, ಯಾವ್ಯಾವ ಬೆಳೆಯಲ್ಲಿ ಯಾವ ಬೆಳಿತೇವೆ ಅಂತೇಳಿ 2 ತಿಂಗಳು ಮೊದಲೇ ನಾವು ಪ್ರಿಪೇರ್ ಮಾಡಿರ್ತೇವೆ ಸರ್, ಏನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಂತೇಳಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು. ಇದನ್ನು ನಾವು ದಾಖಲೆ ಮಾಡಿ ಈ ಉದ್ದೇಶನೇ ಅದೇ ಸರ್, ರೈತರಿಗೆ ಏನಪ್ಪಾ ಅಂತಂದ್ರೆ ಈ ತಂತ್ರಜ್ಞಾನಗಳು ಅವ್ರಿಗೆ ತಲುಪ್ಲಿ ಅಂತ ಹೇಳಿ. ಏನಂತಂದ್ರೆ ಮುಂದಿನ ದಿವಸಗಳಲ್ಲಿ ಏನ್ ಮಾಡ್ಬೇಕು, ಈಗ ಸದ್ಯ ಏನ್ ಮಾಡ್ಬೇಕು, ಮಳೆ ಲೇಟ್ ಆದ್ರೆ ಏನ್ ಮಾಡ್ಬೇಕು. ಈಗ ಗಂಗಾವತಿಯಲ್ಲಿ ಈಗ ಜಾಸ್ತಿ ಭತ್ತ ಬೆಳೆಯಲ್ಲಿ ಸೌಳ್ ಭೂಮಿ ಆಗಿದೆ. ಸೌಳ್ ಭೂಮಿ ಆದಾಗ ಈಗ ನಮ್ಮಲ್ಲಿ GNV 1109 ಅಂತ ಭತ್ತದ ಒಂದು ಹೊಸ ತಳಿ ಇದೆ ಸರ್, ಅಂತಲ್ಲಿ ಸೂಕ್ತ ತಳಿಯನ್ನು ಬೆಳೆಸೋದು. ಮತ್ತೆ ಕ್ಲೈಮೇಟ್ ರೆಸಿಲಿಯಂಟ್ ಅಂದ್ರೆ ಈಗ ವಾತಾವರಣಕ್ಕೆ ಪೂರಕವಾಗಿರ್ತಕ್ಕಂಥ ತಂತ್ರಜ್ಞಾನಗಳು ಸರ್, ಅಂದ್ರೆ ಈಗ ಪ್ರಕೃತಿಯ ವೈಪರೀತ್ಯಗಳನ್ನ ದಾಟಿ ಅದನ್ನ ಮೀರಿ ಒಂದು ತಂತ್ರಜ್ಞಾನಗಳು ಏನಿರ್ತಾವಲ್ಲ ಅದನ್ನು ಸಹಿತ ರೈತರು ಅಳವಡಿಸ್ಕೊಳ್ಳೋದನ್ನ ಇದು ಮಾಡೋದು. ಕ್ಲೈಮೇಟ್ ರೆಸಿಲಿಯಂಟ್ ಟೆಕ್ನಾಲಜಿನ ಸಹಿತ ನಾವು ರೈತರ ಮನೆ ಬಾಗಿಲಿಗೆ ತಲುಪಿಸ್ತೇವೆ ಸರ್. ಸರ್, ಇಕ್ರಾ ಅವರು ಇದಕ್ಕೆ ನಿಮ್ಮ ಈ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ, ಅಂದ್ರೆ ಅವರಲ್ಲಿ ಯಾವ್ಯಾವ ರೀತಿಯ ಅವರ ಸಂಪನ್ಮೂಲವನ್ನು ಬಳಸ್ಕೊಳ್ತಾ ಇದ್ರಿ ಸರ್? ಈಗ ವಿಜ್ಞಾನಿಗಳು ಅವ್ರ ತಂತ್ರಜ್ಞಾನ ಇದಾವೆ, ಅವ್ರ ಆಲ್ರೆಡಿ ನಮ್ಮಲ್ಲಿ ಅವರಿಂದ ಈಗ ರೈತರಿಗೆ ಕೈಪಿಡಿಗಳನ್ನಾಗ್ಲಿ ಅವ್ರನ್ನೆಲ್ಲ ರೈತರಿಗೆ ಶೇರ್ ಮಾಡ್ತೇವೆ ಸರ್, ಅಂದ್ರೆ ಹಾರ್ಡ್ ಕಾಪಿನ. ಈಗ ಅವರು ಅಲ್ಲೇ ಇರೋದ್ರಿಂದ ರೈತರು ನೇರವಾಗಿ ಅವರೊಂದಿಗೆ ಚರ್ಚಿಸಿ, ಈಗ ತರಕಾರಿ ಬೆಳಿತಕ್ಕಂತ ರೈತ ಇತ್ತಂದ್ರೆ ಆ ವಿಜ್ಞಾನಿಗಳು ನೇರವಾಗಿ ಇರೋದ್ರಿಂದ ಅವ್ರ ಮುಖಾಂತರನ ಅವ್ರು ಅಲ್ಲಿ ಸೀದಾ ಕೇಳಿ ಪರಿಹಾರ ಇದನ್ನ ಪಡಿಬಹುದು ಸರ್. ಬೇರೆ ಬೇರೆ ಸ್ಪೆಷಲೈಸೇಷನ್ ವಿಜ್ಞಾನಿಗಳಿರ್ತಾರೆ, ಮತ್ತೆ ಅವ್ರ ಮುಖಾಂತರ ಈ ರೈತರು ಏನ್ ಸಮಸ್ಯೆಗಳದವಲ್ಲ ಅವ್ನು ಹೇಳಿದಂತಂದ್ರೆ ಇನ್ನೂ ಹೆಚ್ಚಿನ ಸಂಶೋಧನೆಗೆ ಅವ್ರಿಗೆ ಅನುಕೂಲ ಆಗ್ತದೆ. ಮತ್ತೆ ಅವ್ರೇನಂದ್ರೆ ನೇರವಾಗಿ ಈಗ ನಮ್ಮ ಮುಖಾಂತರ ಹೋಗಿ ಅವ್ರ ಮುಖಾಂತರ ಹೋಗೋ ಬದ್ಲಿ ನೇರವಾಗಿ ಅವರೇ ಇರೋದ್ರಿಂದ ರೈತರು ಅವ್ರ ಏನ್ ಸಮಸ್ಯೆಗಳು ಇತ್ತಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಉದ್ದೇಶಿಸಿ ಮಾತಾಡಿ ಸಂವಾದ ಮುಖಾಂತರ ಪರಿಹರಿಸ್ಕೊಳ್ಬಹುದು ಸರ್. ಅಂದ್ರೆ ಸರ್, ಈ ಕೃಷಿಕರಲ್ಲಿ ಕೆಲವು ತಜ್ಞರು ಇರ್ತಾರೆ. ಹಾ ಸರ್, ಅಂದ್ರೆ ಅವರು ಪ್ರಾಕ್ಟೀಸ್ ಅಲ್ಲಿ ಚೆನ್ನಾಗಿರ್ತಾರೆ, ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ, ಹವಾಮಾನಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ, ಇಂಥ ಅವರು ತಜ್ಞರನ್ನ ಇದರ ಭಾಗವಾಗಿ ಅವರನ್ನು ಮಾಹಿತಿ ಕೊಡೋದಕ್ಕೆ ಅವರಿಂದ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಕಲ್ಪಿಸ್ಕೊಂಡಿದ್ದೀರಾ ಹೇಗೆ? ಹೌದೌದು ಸರ್, ಇದ್ರ ಕೃಷಿ ಅಭಿಯಾನದಲ್ಲಿ ಒಂದ್ ಪಾಯಿಂಟ್ ಇದೆ ಸರ್. ಈಗ ಆಯಾ ರೈತರಲ್ಲಿ ಏನಂತಂದ್ರೆ ಆ ಒಂದು ಹಳ್ಳಿಯಲ್ಲಿ ಆ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರಾದ್ರೂ ಪ್ರಗತಿಪರ ರೈತರು ಸರ್, ಹೊಸ ಆವಿಷ್ಕಾರ ಮಾಡಿರ್ಬೋದು, ಹೊಸ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡಿರಲಿ, ಆ ರೈತರನ್ನ ಆ ವೇದಿಕೆ ಕರೆಸಿ ಅವರಿಂದ ಅವರ ಅನುಭವಗಳನ್ನ ಬೇರೆ ಉಳಿದಂತ ರೈತರಿಗೆ ನಾವು ಹಂಚಿಕೊಳ್ಳಕ್ಕೆ ಸಹಿತ ಇಲ್ಲಿ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡಿದ್ವಿ. ಅಂದ್ರೆ ರೈತರು ಕೆಲವೊಂದು ಪ್ರಗತಿಪರ ರೈತರು ಏನಿರ್ತಾರಲ್ಲ ಅವರು ಅವರಷ್ಟೇ ಸೀಮಿತ ಆಗಿರ್ತಾರೆ, ಅವರು ಹೊರಗಡೆ ಬಂದು ಇಂಥ ವೇದಿಕೆಯಲ್ಲಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಾಗ ಸರ್ ಅವ್ರು ಮಾಡ್ತಕ್ಕಂತ ಒಂದು ಏನ್ ಕೆಲಸ ಇದೆಯಲ್ಲ ಇನ್ನೂ ಹೆಚ್ಚಿನ ರೈತರಿಗೆ ಪ್ರಸರಿಸ್ತದೆ ಸರ್. ಸರ್, ಈ ಯೋಜನೆಯ ಗುರಿ ಉದ್ದೇಶಗಳು ಎಲ್ಲ ರೈತರಿಗೆ ತಲುಪಬೇಕನ್ನೋದಾದ್ರೆ ಪ್ರಚಾರನು ಅಷ್ಟೇ ಮುಖ್ಯ. ಹೌದೌದು, ಅದು ಮಾಧ್ಯಮಗಳ ಮೂಲಕ ಮಾಹಿತಿಗಳನ್ನು ಮಾಡಿಕೊಡೋದಾಗಿರ್ಬೋದು, ಅಥವಾ ಗೋಡೆ ಬರಹಗಳಾಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಕರಪತ್ರಗಳಾಗಿರ್ಬೋದು, ಈ ತರದ ಎಷ್ಟೋ ರೈತರು ಆ ಕುಟುಂಬದಲ್ಲಿ ಹೆಚ್ಚು ಓದಿದವರು ಇರ್ಬೋದು ಇಲ್ಲದೆ ಇರ್ಬೋದು, ಅಂತವ್ರಿಗೆಲ್ಲ ಈ ಮಾಹಿತಿಗಳನ್ನ ಹೇಗೆ ಮಾಡ್ಕೊಡ್ತೀರಿ, ಅವರನ್ನು ಹೇಗೆ ಕನ್ವಿನ್ಸ್ ಮಾಡ್ತಾ ಇದ್ರಿ? ಈಗ ಸರ್, ಈಗ ನಾವು ಮುದ್ರಣ ಮಾಧ್ಯಮದ ಮುಖಾಂತರ ನಾವು ಆಲ್ರೆಡಿ ಇದು ಮಾಡಿದೀವಿ ಸರ್, ಅಭಿಯಾನ ಪ್ರಾರಂಭ ಆಗ್ತಿದೆ ಅಂತ ಹೇಳಿ. ಕೆಲವೊಂದ್ ಜನ ರೈತರು ಓದು ಬರಹ ಬರಕ್ ಬರಲ್ಲ, ಈಗ ವಾಟ್ಸ್ಆಪ್ ಗ್ರೂಪ್ ಮೂಲಕನೂ ನಾವು ಸಂದೇಶ ಇದು ಮಾಡಿದ್ದೇವೆ. ಮತ್ತೆ ನಮ್ಮ 156 ಹೋಬಳಿ ಇದಾವೆ ಸರ್ ಕೊಪ್ಪಳ ಜಿಲ್ಲೆಯಲ್ಲಿ, 156 ಹೋಬಳಿಯಲ್ಲಿ 156 ಕೃಷಿ ಸಖಿಯರ್ ಇದ್ದಾರೆ ಸರ್. 156 ಕೃಷಿ ಸಖಿಯರನ್ನು ಬಳಸಿಕೊಂಡು ಪ್ರತಿ ಹಳ್ಳಿಗೆ ಈ ಅಭಿಯಾನ ಬರ್ತದೆ ಅಂತ ಹೇಳಿ ಮನೆ ಮನೆ ಬಾಗಿಲು ತಲುಪಿಸಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಸರ್. ಅದಲ್ಲದೆ ನಿಮ್ಮ ರೇಡಿಯೋ ಮಾಧ್ಯಮ ಬಾನುಲಿ ಕೇಂದ್ರಗಳ ಮುಖಾಂತರ ಸಹಿತ ನಾವು ಇದನ್ನು ಕೊಡ್ತಿದ್ವಿ, ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ. FM ರೇಡಿಯೋ ರಾಯಚೂರು, FM ರೇಡಿಯೋ ಹೊಸಪೇಟೆ, ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಈ ಎರಡು ಕೇಂದ್ರಗಳನ್ನು ನೀವು ಬಳಸಿಕೊಳ್ಳಬಹುದು. ಮತ್ತೆ ಇಲ್ಲಿ ಹೊಸಪೇಟೆ ಆಕಾಶವಾಣಿಯನ್ನ ಬಳ್ಳಾರಿ ಜಿಲ್ಲೆಯ KVK ಅವರು ಬಳಸ್ಕೊಳ್ಬಹುದು, ಮತ್ತು ನಿಮ್ಮ ಕೊಪ್ಪಳ ಜಿಲ್ಲೆಯ ಕೆವಿಕೆ ಅವರು ಸಹಿತ ಬಳಸ್ಕೊಳ್ಬಹುದು ಸರ್. ಹೌದು ಹೌದು. ಸೊ 29ಕ್ಕೆ ಮೊದಲಿಗೆ ಎಲ್ಲಿ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಆ ಬಗ್ಗೆ ಅಲ್ಲಿ ಏನ್ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಸರ್? ಸರ್, ಈಗ ಮೊದಲಿಗೆ ಎರಡು ತಂಡಗಳಂತ ನಾನು ಮೊದಲಿಗೆ ಹೇಳಿದ್ದೆ ಸರ್ ನಿಮಗೆ. ಒಂದು ವೆಂಕಟಗಿರಿಯಲ್ಲಿ ಸ್ಟಾರ್ಟ್ ಆಗ್ತದೆ ಸರ್, ವಿಲೇಜ್ ಅಲ್ಲಿ. ಇನ್ನೊಂದು ಕನಕಾಪುರ ಅಂತ ಹೇಳಿ ಅಲ್ಲಿ ಆಗ್ತಾ ಇದೆ ಸರ್. ಅಲ್ಲಿ ಏನಂತಂದ್ರೆ, ಮೊದಲೇ ದಿವಸ ನಾವು ಪಾದಯಾತ್ರೆ ಮುಖಾಂತರ ರೈತರ ಮನೆ ಮನೆಗೆ ಹೋಗ್ಬೇಕಂತ ಒಂದು ಪ್ಲಾನ್ ಇಟ್ಕೊಂಡಿದ್ದೇವೆ ಸರ್. ಇದನ್ನ ನಾವು ಈ ಕಾರ್ಯಕ್ರಮವನ್ನ 17ನೇ ತಾರೀಕು ಸರ್, ಮೊನ್ನೆ ಮೇ 16 ಆಯ್ತಲ್ಲ, ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ವಿಧ್ಯುಕ್ತವಾಗಿ ಚಾಲನೆ ನೀಡಿದ್ರು ಸರ್. JD ಅವರಿದ್ರು, CEO ಸಾಹೇಬರು ಇದ್ರು, ಅವರೆಲ್ಲ ಇನಾಗ್ರೇಷನ್ ಮಾಡಿದ್ರು ಸರ್. ಈಗ ಆಫಿಷಿಯಲಿ ಈಗ ಏನಂತಂದ್ರೆ, ಪಾದಯಾತ್ರೆ ಮುಖಾಂತರ ನಾವು ಸ್ಕೂಲ್ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಬೇಕಂತ ಇದೆ. ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಹಂಗೇನಾರ ಆಯ್ತಂದ್ರೆ ಸ್ಕೂಲ್ ಮಕ್ಕಳು ಮತ್ತೆ ರೈತರನ್ನ, ಪ್ರಗತಿಪರ ರೈತರನ್ನ, ಅಲ್ಲಿ ಇರ್ತಕ್ಕಂತ ಕೃಷಿಕ ಸಮಾಜ ಇರ್ಬೋದು, ಎಲ್ಲ FPO ಇರ್ಬೋದು, ಎಲ್ಲರೂ ಮಹಿಳೆಯರು, ರೈತ ಮಹಿಳೆ ಇರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡು ಆ ಗ್ರಾಮದಲ್ಲಿ ಪಾದಯಾತ್ರೆ ಮುಖಾಂತರ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವನ್ನ ನಾಳೆ ಬೆಳಿಗ್ಗೆ ನಾವು ಹಮ್ಮಿಕೊಂಡಿದ್ದೇವೆ ಸರ್. 9:30 ಸುಮಾರು ಎರಡು ಹಳ್ಳಿಗಳಲ್ಲಿ, ಕನಕಾಪುರ ಮತ್ತು ವೆಂಕಟಗಿರಿಯಲ್ಲಿ. ನೆಕ್ಸ್ಟ್ ಮಧ್ಯಾಹ್ನ ಒಂದು ಕಾರ್ಯಕ್ರಮ ಇರ್ತದೆ, ಅದೇ ತರ ಈವ್ನಿಂಗ್ ಒಂದು, ಸಾಯಂಕಾಲ ಒಂದು ಪ್ರೋಗ್ರಾಮ್ ನ ಮಾಡ್ತಿದ್ದೇವೆ ಸರ್. ಸರ್, ಎಷ್ಟು ದಿನಗಳ ಅಭಿಯಾನ ಮಾಡ್ತಾ ಇದ್ರಿ ಇದು? ಇದು 15 ದಿನಗಳ ಅಭಿಯಾನ ಸರ್. 29ಕ್ಕೆ ಪ್ರಾರಂಭ ಆಗ್ತದೆ ಸರ್ ಮೇ. June 12 ತನಕನು ಈ ಅಭಿಯಾನ ಮುಂದುವರಿತೈತೆ ಸರ್. 15 ದಿನದ ಕ್ರಿಯಾ ಯೋಜನೆ ಅಂದ್ರೆ ಕಾರ್ಯಯೋಜನೆಗಳನ್ನ ಸಿದ್ಧತೆ ಮಾಡ್ಕೊಂಡಿದ್ದೀರಿ ನೀವು? ಹಾ ಸರ್, 15 ದಿನ ಸಿದ್ಧತೆ ಆಗಿದೆ ಸರ್. ಈ ಕರಪತ್ರಗಳನ್ನ, ತಂತ್ರಜ್ಞಾನಗಳ ಕರಪತ್ರಗಳಿರ್ಬೋದು, ವಾಟ್ಸ್ಆಪ್ ಮುಖಾಂತರ ಸಂದೇಶಗಳಿರ್ಬೋದು, ಅವ್ರ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದೆ ಸರ್. ಅದನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸಕ್ಕೆ ಆಲ್ರೆಡಿ ವಿಜ್ಞಾನಿಗಳ ನಡೆ ರೈತರ ಮನೆ ಕಡೆ ಅಂತ ಹೇಳಿ ಒಂದು ಘೋಷವಾಕ್ಯದೊಂದಿಗೆ ನಾವು ಪ್ರಾರಂಭ ಮಾಡಿದ್ದೇವೆ ಸರ್. ಒಳ್ಳೇದು ಸರ್. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಯಶಸ್ವಿಯಾಗಲಿ, ರೈತರ ಬದುಕಿನಲ್ಲಿ ಅವರ ಕೃಷಿಯಲ್ಲಿ ಒಂದು ಹೊಸ ಅಲೆಗಳು ಮೂಡಿಬರಲಿ, ಅವರ ಬದುಕು ಸುಧಾರಣೆಯಾದರೆ ಸಮಾಜದ ಸುಧಾರಣೆಯಾದಂಗೆ ನಾವೆಲ್ಲರೂ ಸಹಿತ ಸುಧಾರಣೆಯಾದಂಗೆ ಅಂತ ಆಗ್ತೀವಿ. ಈ ಹಿನ್ನೆಲೆ ಒಳಗಡೆಗೆ ಆಕಾಶವಾಣಿ ಮಾಧ್ಯಮ ಈ ಸಂಕಲ್ಪ ಅಭಿಯಾನ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು, ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ, ಪ್ರಚಾರಕ್ಕೆ ನಮ್ಮ ಆಕಾಶವಾಣಿ ಮಾಧ್ಯಮ ಸದಾ ಸಿದ್ಧವಾಗಿರ್ತದೆ. ತಾವು ಇದನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಎಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು ಸರ್. ತಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಂತು. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಅನಂತ ಶಕ್ತಿ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮಲಿನವಾಗಿ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಮಲಿನವಾಗಿಹ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಹೊಂಗೆ ಸಿಮರುಪ ಬಳೆದು ನಾವು ಇಂಧನ ಸಕ್ಷಮರಾಗೋಣ